ಅನುಗುಣವಾಗಿ ನಾವು ಸೇವಿಸುವಾಗ ಆಹಾರವು ಆರೋಗ್ಯಕ್ಕೆ ಹಾನಿಕರ ಆಗುವುದಿಲ್ಲ ಅಂತ ಭರವಸೆ ಕೊಡುವುದನ್ನೇ ಆಹಾರ ಸುರಕ್ಷತೆ. ಇದು ನಮ್ಮ ದೈನಂದಿನ ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಅಂಶ ಅಂತ ಹೇಳ್ಬೋದು. ನಾವು ಜಾಗತಿಕವಾಗಿ ನೋಡೋದಾದರೆ ಆಹಾರ ಸುರಕ್ಷತೆ, ಆಹಾರ ಪೋಷಣೆ ಮತ್ತು ಆಹಾರ ಭದ್ರತೆ, ಈ ಮೂರು ಅಂಶಗಳು ಒಂದನ್ನೊಂದನ್ನು ಅವಲಂಬಿತವಾಗಿರ್ತವೆ. ಈ ರೀತಿ ನಮಗೆ ಆಹಾರದಿಂದ ಹರಡುವ ಅನಾರೋಗ್ಯವನ್ನು ಪ್ರಮುಖ ಸಮಸ್ಯೆ ಎಂದೇ ನಾವು ಪರಿಗಣಿಸಬಹುದು. ಯಾಕೆಂದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರತಿ ವರ್ಷ ಸುಮಾರು 60 ಕೋಟಿ ಜನ ಕಲುಷಿತ ಆಹಾರ ಸೇವನೆಯಿಂದ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಅಂದರೆ 10 ಜನರಲ್ಲೊಬ್ಬರು ಅಸುರಕ್ಷಿತ ಆಹಾರ ಸೇವನೆಯಿಂದ ರೋಗಗ್ರಸ್ತರಾಗ್ತಾರೆ ಎಂದು ಹೇಳ್ಬೋದು. ಇದರಲ್ಲಿ ನೋಡಿಕೊಂಡ್ರೆ 420,000 ಜನರು ಇದರಲ್ಲಿ ಸಾವನ್ನಪ್ಪುತ್ತಾರೆ. ಇದರಲ್ಲಿ 30% 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳೇ ಇರುತ್ತಾರೆ ಎಂದು ಅಂದಾಜು ಮಾಡ್ಬೋದು. ಇದರಿಂದ ನಮಗೆ ಆಹಾರ ಸುರಕ್ಷತೆ ಬಗ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಇಲ್ಲಾಂದರೆ ನಮಗೆ ತುಂಬ ಜನ ರೋಗಗ್ರಸ್ತರಾಗೋದು, ಆಮೇಲೆ ಸಾಯುವುದು, ಅದು ನಮ್ಮಲ್ಲಿ ತುಂಬ ತೊಂದರೆಗಳನ್ನು ಉಂಟು ಮಾಡುತ್ತದೆ. ಈ ಅಸುರಕ್ಷಿತ ಆಹಾರದಿಂದ ಯಾವೆಲ್ಲ ರೋಗಗಳು ಹರಡತಕ್ಕಂತಹ ಸಾಧ್ಯತೆ ಇರುತ್ತೆ, ಯಾವ ವಿವಿಧ ರೋಗಗಳು ಬರುವಂತಹ ಸಾಧ್ಯತೆ ಇರುತ್ತೆ, ಅದರ ಬಗ್ಗೆ ತಿಳಿಸ್ಕೊಡಿ. ಸುರಕ್ಷಿತ ಆಹಾರ ಸೇವನೆಯಿಂದ ಸುಮಾರು 200ಕ್ಕೂ ಹೆಚ್ಚು ರೋಗಗಳು ಬರ್ತವೆ ಅಂತ ಹೇಳ್ಬೋದು. ಅದರಲ್ಲಿ ನಾವು ವಿಂಗಡಿಸೋದಾದರೆ 3 ವಿಧಗಳಾಗಿ ವಿಂಗಡಿಸ್ಬೋದು. ಒಂದು ಫುಡ್ ಇನ್ಫೆಕ್ಷನ್ ಅಂತೀವಿ, ಅದು ಆಹಾರದ ಸೋಂಕು. ಇದರಲ್ಲಿ ಏನಾಗುತ್ತಂದ್ರೆ ಹಾನಿಕಾರಕ ಸೂಕ್ಷ್ಮಜೀವಿಗಳು ನಾವು ಸೇವಿಸಿದ ಆಹಾರದ ಮೂಲಕ ನಮ್ಮ ದೇಹಕ್ಕೆ ಸೇರಿಕೊಂಡು ಹಾನಿಯನ್ನು ಉಂಟು ಮಾಡ್ತವೆ. ಉದಾಹರಣೆಗೆ ನಾವು ಟೈಫಾಯ್ಡು, ಜಾಂಡೀಸು, ಹೆಪಟೈಟಿಸ್ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ, ರೋಗಾಣು ನಮ್ಮ ದೇಹವನ್ನು ಸೇರಿಕೊಂಡು ನಮ್ಮ ಕರುಳಿನಲ್ಲಿ ಅಥವಾ ನಮ್ಮ ಜಠರ ಇದರಲ್ಲಿ ಸೇರಿಕೊಂಡು ಇನ್ಫೆಕ್ಷನ್ ಆಗುತ್ತೆ. ಇದರಿಂದ ನಮಗೆ ಜ್ವರ, ಸುಸ್ತು, ತಲೆನೋವು ಈ ಥರ ಎಲ್ಲ ಬರುತ್ತೆ. ಎರಡನೇ ವಿಧ ಅಂದರೆ ಫುಡ್ ಟಾಕ್ಸಿಕೇಶನ್ ಅಂತೀವಿ, ಅಂದರೆ ಆಹಾರ ವಿಷಕಾರತೆ. ಇಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಮಾಡುವ ವಿಷ ಅಂದರೆ ಟಾಕ್ಸಿನ್ ಇಂದ ಬರುತ್ತದೆ. ಅಂದರೆ ಆಹಾರದಲ್ಲಿ ಬ್ಯಾಕ್ಟೀರಿಯಾಗಳು ಇಲ್ಲದಿದ್ದರೂ ಕೂಡ ಅವುಗಳು ಉತ್ಪಾದಿಸಿದ ಟಾಕ್ಸಿನಿಂದ ನಮ್ಮ ದೇಹದ ಮೇಲೆ ದುಷ್ಪರಿಣಾಮ ಬೀರ್ತವೆ. ಇದಕ್ಕೆ ಉದಾಹರಣೆ ಅಂದರೆ ನಾವು ಸ್ಟೆಫೈಲೋಕಾಕಲ್ ಇನ್ಫೆಕ್ಷನ್ ಅಂತೀವಿ, ಬಾಟಲಿಸಮ್ ಅಂತೀವಿ, ಕ್ಲಾಸ್ಟಿಡಿಯಂ ಬಾಟಲಿನಮ್ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ. ಅದು ಬೆಳೆದಾಗ ಎಂಟ್ರೋಟಾಕ್ಸಿನ್, ನ್ಯೂರೋಟಾಕ್ಸಿನ್ ಅಂತ ಪ್ರೊಡಕ್ಷನ್ ಮಾಡ್ತವೆ. ಇವು ನಮಗೆ ಫುಡ್ ಪಾಯ್ಸನಿಂಗ್ ಲಕ್ಷಣವನ್ನು ತೋರಿಸ್ತವೆ. ಇನ್ನು ಕೊನೆಯದಾಗಿ ಆಹಾರದ ಟಾಕ್ಸಿಕೋ ಇನ್ಫೆಕ್ಷನ್ ಅಂತ ಹೇಳ್ಬೋದು, ಅದು ಆಹಾರದ ವಿಷಕಾರಿ ಸೋಂಕು. ಇಲ್ಲಿ ಸೂಕ್ಷ್ಮಾಣುಜೀವಿಗಳ ಸೋಂಕು ಮತ್ತು ಟಾಕ್ಸಿನ್ ಎರಡೂ ಸೇರಿ ಇದನ್ನು ಉತ್ಪಾದಿಸ್ತವೆ. ಇದಕ್ಕೆ ಎಕ್ಸಾಂಪಲ್ ಅಂದರೆ ನಮಗೆ ಆಲ್ರೆಡಿ ಕಾಲೆರಾ ಬರ್ತಿತ್ತಲ್ಲ ಮೊದಲು, ಅದು ವಿಬ್ರಿಯೋ ಕಾಲೆರಾ ಅಂತ ಒಂದು ಸೂಕ್ಷ್ಮಾಣುಜೀವಿಯಿಂದ ಬರುತ್ತದೆ. ಇದು ಬ್ಯಾಕ್ಟೀರಿಯಾ ನಮ್ಮ ಸಿಸ್ಟಮ್ಗೆ ಹೋಗಿ ಅಲ್ಲಿ ನಮಗೆ ಅದು ಲೈವ್ ಆಗಿರುತ್ತೆ, ಜೊತೆಗೆ ಅದು ಟಾಕ್ಸಿನ್ ಪ್ರೊಡಕ್ಷನ್ ಮಾಡಿ ಬೇರೆ ಥರ ಸಿಂಪ್ಟಮ್ಸ್ ಪ್ರೊಡಕ್ಷನ್ ಮಾಡುತ್ತೆ. ಇದಕ್ಕೆ ನಾವು ಟಾಕ್ಸಿಕೋ ಇನ್ಫೆಕ್ಷನ್ ಅಂತ ಕರಿತೀವಿ. ಹೀಗೆ ಇಷ್ಟು ತರಹದ ಒಂದಷ್ಟು ರೋಗಗಳನ್ನು ಈ ಅಸುರಕ್ಷಿತ ಆಹಾರ ಅನ್ನುವಂಥದ್ದು ತರುವಂತಹ ಸಾಧ್ಯತೆ ಇರುತ್ತೆ. ಇದು ಬಂದಂತಹ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ವ್ಯಾಪಕವಾಗಿ ಹದಗೆಡುತ್ತೆ, ನಾವು ಮತ್ತೆ ಸುಧಾರಿಸ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಬೇಕಾಗುತ್ತೆ, ಅದರ ಜೊತೆಗೆ ಆರ್ಥಿಕವಾಗಿಯೂ ಕೂಡ ನಷ್ಟವನ್ನು ಹೊಂದಬೇಕಾಗುತ್ತೆ. ಸುರಕ್ಷಿತ ಆಹಾರವನ್ನು ತಯಾರಿಸ್ತಕ್ಕಂತಹ ಕ್ರಮಗಳು ಯಾವ್ಯಾವು? ಈಗ ಸುರಕ್ಷಿತ ಆಹಾರವನ್ನು ತಯಾರಿಸಲು ನೀವು ನಮಗೆ ಆಲ್ರೆಡಿ ನಮ್ಮ ಮನೆಯಲ್ಲೇ ಕೂಡ ಈಗ ನಾವು ಏನಂತಾರೆ, ಈಗ ಯಾವುದೇ ಒಂದು ಹಬ್ಬ ಹರಿದಿನ ಬಂದಾಗ ನಮ್ಮ ಹಿರಿಯರೆಲ್ಲ ಮಡಿ ಅಂತ ಅಂತಿದ್ವಿ. ಈಗ ನಾವು ಸೈಂಟಿಫಿಕಲಿ ಹೇಳೋದಾದರೆ ಅಸೆಪ್ಸಿಸ್ ಅಂತೀವಿ. ಅಸೆಪ್ಸಿಸ್ ಅಂದರೆ ಸೆಪ್ಸಿಸ್ ಇಲ್ಲದೇ ಇರೋದು, ಅಂದರೆ ಯಾವುದೇ ಕಂಟ್ಯಾಮಿನೇಷನ್ ಇಲ್ಲದಂಗೆ ಆಹಾರ ಪದಾರ್ಥವನ್ನು ತಯಾರು ಮಾಡುವುದಕ್ಕೆ ಅಸೆಪ್ಸಿಸ್ ಅಂತೀವಿ. ಇಲ್ಲಿ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯು ಸುರಕ್ಷಿತ ಆಹಾರಕ್ಕೆ 5 ಸೂತ್ರಗಳನ್ನು ನಿಗದಿಪಡಿಸುತ್ತದೆ. ಅದರಲ್ಲಿ ಒಂದೊಂದೇ ಹೇಳೋದಾದರೆ ಶುದ್ಧತೆಯನ್ನು ಕಾಪಾಡುವುದು, ನೀವು ಅಡುಗೆ ಮಾಡಲು ಪ್ರಾರಂಭಿಸುವ ಮೊದಲು ಆಗಾಗ್ಗೆ ಕೊಳಿತುಕೊಳ್ಳೋದು, ಶೌಚಾಲಯ ಬಳಸಿದ ನಂತರ ಕೈ ತೊಳೋದು. ಇದು ಹೋಟ್ಲುಗಳಲ್ಲಿ ಯಾರು ಕುಕ್ ಇರ್ತಾರೆ ಅವರೆಲ್ಲ ಹೋಟೆಲ್ಸ್ನಲ್ಲಿ ಅವರು ಕಂಟಿನ್ಯೂಸ್ ಅಡುಗೆ ಮಾಡುವಾಗ ಆಗಾಗ್ಗೆ ಕೈ ತೊಳ್ಕೊಂಡ್ಬಿಟ್ಟು ಅಡುಗೆ ಮಾಡೋದ್ರಿಂದ ಈ ಸುರಕ್ಷಿತ ಆಹಾರವನ್ನು ತಯಾರಿಸಬಹುದು. ಅಡುಗೆ ಮಾಡುವ ಸ್ಥಳವನ್ನು ಬಳಸುವ ಪದಾರ್ಥಗಳನ್ನು ಶುದ್ಧ ನೀರಿನಿಂದ ತೊಳಿಬೇಕು ಮತ್ತು ಆಹಾರ ಪದಾರ್ಥಗಳನ್ನು ಕ್ರಿಮಿಕೀಟಗಳಿಂದ ದೂರವಿಡಬೇಕು. ಎರಡನೆಯ ಸೂತ್ರ ಅಂದರೆ ಹಸಿ ಮತ್ತು ಬೇಯಿಸಿದ ಪದಾರ್ಥಗಳನ್ನು ಬೇರ್ಪಡಿಸಿಡಬೇಕು. ಈಗ ಹಸಿ ಮಾಂಸ ಇರುತ್ತೆ, ಕೋಳಿ, ಮೀನು ಮುಂತಾದವುಗಳನ್ನು ಬೇಯಿಸಿದ ಪದಾರ್ಥಗಳೊಂದಿಗೆ ಬೆರೆಸಬಾರ್ದು. ಏನಾಗುತ್ತಂದ್ರೆ ಹಸಿ ಪದಾರ್ಥಗಳಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳಿರ್ತವೆ, ಅವು ನಮ್ಮ ಸಂಸ್ಕರಿಸಿದ ಆಹಾರದಲ್ಲಿ ಕಂಟಾಮಿನೇಷನ್ ಮಾಡ್ತವೆ. ಅವಾಗ ಏನಾಗುತ್ತೆ, ನಾವು ಸಂಸ್ಕರಿತ ಆಹಾರ ಕೂಡ ಅದರಿಂದ ಅಸುರಕ್ಷಿತವಾಗುತ್ತದೆ. ಮೂರನೇದು ಪಾಯಿಂಟ್ ಅಂದರೆ ಆಹಾರವನ್ನು ಸಂಪೂರ್ಣವಾಗಿ ಬೇಯಿಸಬೇಕು. ಈಗ ನಾವು ಆಹಾರವನ್ನು ಬರೀ ಸ್ವಲ್ಪ ಟೆಂಪರೇಚರ್ಗೆ ಅಥವಾ ತಾಪಮಾನಕ್ಕೆ ಬೇಯಿಸಿದ್ರೆ ಅದಾಗೋದಿಲ್ಲ. ಅಟ್ಲೀಸ್ಟ್ ಅದು ನಮಗೆ ತಿನ್ನಲಿಕ್ಕೆ ಸುರಕ್ಷಿತವಾಗಿದೆ ಅಂದ್ಕೊಳ್ಬೇಕಂದ್ರೆ ಅದನ್ನು 70 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನದವರೆಗೆ ಅರ್ಧ ನಿಮಿಷದಿಂದ 1 ನಿಮಿಷದವರೆಗೂ ಬೇಯಿಸಲೇಬೇಕಾಗ್ತದೆ. ಅವಾಗೇನಾಗುತ್ತೆ, 3/4 ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳು ಸಾಯ್ತವೆ. ಅವಾಗ ನಮಗೆ ಆಹಾರವು ಸುರಕ್ಷಿತವಾಗಿರುತ್ತದೆ. ಮತ್ತು 4ನೇ ಸೂತ್ರ ಅಂದರೆ ಆಹಾರವನ್ನು ಸಂಸ್ಕರಿಸಿದ ನಂತರ ಸುರಕ್ಷಿತ ತಾಪಮಾನದಲ್ಲಿ ಇಡಬೇಕು. ಟೆಂಪರೇಚರ್, ಈಗ ಬೇಯಿಸಿದ ಆಹಾರವನ್ನು ಹೊರಗಿನ ತಾಪಮಾನ ಅಂದರೆ ಈಗ ರೂಮ್ ಟೆಂಪರೇಚರ್ನಲ್ಲಿ ಇಟ್ಟರೆ 2 ಗಂಟೆ ಮೇಲೆ ಅದಿತ್ತಂದರೆ ಅದು ಸುರಕ್ಷಿತವಾಗೋದಿಲ್ಲ. ಯಾಕಂದರೆ ಅದರಲ್ಲಿ ಆಲ್ರೆಡಿ ನಮಗೆ ರೂಮ್ ಟೆಂಪರೇಚರಲ್ಲಿ ತುಂಬ ಬ್ಯಾಕ್ಟೀರಿಯಾಗಳಿದ್ದರೆ ಅವು ಬೆಳೆದು ಆಲ್ರೆಡಿ ಅದನ್ನ ಅಸುರಕ್ಷಿತ ಮಾಡಿಬಿಡ್ತವೆ. ಅದನ್ನು ನಾವು ಆದಷ್ಟು 5 ಡಿಗ್ರಿಗಿಂತ ಕಡಿಮೆ ತಾಪಮಾನದಲ್ಲಿ ಶೇಖರಿಸೋದು ಸೂಕ್ತವಾಗಿರ್ತದೆ. ಆದರೆ ನಾವು ಹಂಗಂದ್ಬಿಟ್ಟು ಹೆಚ್ಚು ಕಾಲ ಫ್ರಿಡ್ಜಲ್ಲಿ ಇಟ್ಟರು ಕೂಡ ಒಳ್ಳೆಯದಲ್ಲ. ಯಾಕಂದರೆ ಫ್ರಿಡ್ಜಲ್ಲಿ ಇರಿಸಿದ ಆಹಾರ ಕೂಡ ಅದರಲ್ಲಿ ಆ ತಾಪಮಾನದಲ್ಲಿ ಕೆಲವೊಂದು ರೋಗಾಣುಗಳು ಬೆಳೆಯುವ ಚಾನ್ಸಸ್ ಇರುತ್ತದೆ. ಅವು ಕೂಡ ಟಾಕ್ಸಿನ್ ಪ್ರೊಡಕ್ಷನ್ ಮಾಡಿ ಅದನ್ನು ಅಸುರಕ್ಷಿತ ಮಾಡ್ತವೆ. ಇನ್ನು ಕೊನೆಯ ಸೂತ್ರ ಅಂದರೆ ನಾವು ಆಹಾರ ತಯಾರಿಸಲಿಕ್ಕೆ ಶುದ್ಧವಾದ ನೀರು ಮತ್ತು ಕಚ್ಚಾ ಸಾಮಗ್ರಿಗಳನ್ನು ಬಳಸಬೇಕಾಗುತ್ತದೆ. ನೀವು ಅಶುದ್ಧ ನೀರು ಹಾಕಿದಾಗ ಅದರಿಂದ ಗಂಟಲು ಕೆರೆತ ಆಮೇಲೆ ನೆಗಡಿ ಕೆಮ್ಮು ಇದೆಲ್ಲ ಬರುತ್ತದೆ. ಹಣ್ಣು ತರಕಾರಿಗಳನ್ನು ತೊಳಿತೀವಿ ನಾವು, ಶುದ್ಧ ನೀರನ್ನು ತೊಳಿಬೇಕು. ಆಮೇಲಷ್ಟು ಸದಾ ನಾವು ತಾಜಾ ಮತ್ತು ಪೌಷ್ಟಿಕ ಆಹಾರವನ್ನು ಆಯ್ದುಕೊಳ್ಬೇಕು. ಆಮೇಲೆ ಕಾಲಾವಧಿಗೆ ಮೀರಿದ ಯಾವುದೇ ಆಹಾರ ಪದಾರ್ಥವನ್ನು ಬಳಸಬಾರ್ದು. ನಾವೇನು ಶೆಲ್ಫ್ ಲೈಫ್ ಅಂತೀವಲ್ಲ, ಅದ್ರ ಮೇಲೆ ಹಾಕಿರ್ತಾರೆ ಯೂಸ್ ಬಿಫೋರ್ ಬೆಸ್ಟ್ ಬಿಫೋರ್ ಅಂತ, ಅದ್ರ ಮೇಲೆ ಇದ್ರೆ ಅದನ್ನ ಬಳಸದೇ ಇರೋದು ತುಂಬ ಸೂಕ್ತ. ಹೀಗೆ ಏನು ತಾವು ಹೇಳಿದಾಗೆ ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆಯೋ ಇವರು ಕೊಟ್ಟಿರ್ತಕ್ಕಂತಹ 5 ಸೂತ್ರಗಳನ್ನು ಪರಿಪಾಲನೆಯನ್ನು ಮಾಡುವ ಮೂಲಕ ಸುರಕ್ಷಿತ ಆಹಾರವನ್ನು ತಯಾರಿಸ್ತಕ್ಕಂತಹ ಒಂದು ಕ್ರಮಗಳು ಇವೆಲ್ಲವೂ ಕೂಡ ಆಗಿರುತ್ತೆ. ಇನ್ನು ಆಹಾರ ಸುರಕ್ಷತೆಯಲ್ಲಿ ಉತ್ಪಾದಕರು ಮತ್ತು ತಯಾರಕರ ಪಾತ್ರ ಎಷ್ಟಿರುತ್ತೆ? ಅವ್ರ ಪಾತ್ರ ತುಂಬ ಇದೆ. ಯಾಕಂದರೆ ನಾವು ಯಾವುದೇ ಹೋಟೆಲ್ಗೆ ಹೋದರೆ ಅಥವಾ ಯಾವುದೇ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗೆ ಹೋದರೆ ಸುರಕ್ಷಿತ ಆಹಾರ ಕೊಡುವುದು ಅವರ ಕರ್ತವ್ಯ. ಅದೇ ರೀತಿ ಆ್ಯಸ್ ಎ ಕನ್ಸ್ಯೂಮರ್ ಗ್ರಾಹಕರಾಗಿ ನಾವು ಸುರಕ್ಷಿತ ಆಹಾರವನ್ನು ಪಡೆಯುವುದು ನಮ್ಮ ಹಕ್ಕು. ನಮ್ಮ ಭಾರತದಲ್ಲಿ ಆಹಾರ ಸುರಕ್ಷತೆಯನ್ನು ಕಾಪಾಡಲು FSSAI ಎಂಬ ಪ್ರಾಧಿಕಾರ ಇದೆ. FSSAI ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಇದರ ಪ್ರಾಧಿಕಾರ ನವದೆಹಲಿಯಲ್ಲಿದೆ. ಇದರ ಬ್ರ್ಯಾಂಚ್ಗಳು ತುಂಬ ಕಡೆ ಸೌತ್ ಇಂಡಿಯಾ ಅದೆಲ್ಲ ಇದೆ. ಇದು ಆಹಾರ ಸುರಕ್ಷತೆ ಮತ್ತು ಮಾನದಂಡ ಪ್ರಾಧಿಕಾರವಾಗಿ 2006 ಸ್ಥಾಪಿಸಲಾಯಿತು. ಇದರ ಪ್ರಮುಖ ಉದ್ದೇಶವೆಂದರೆ ದೇಶಾದ್ಯಂತ ಆಹಾರ ಸುರಕ್ಷತೆ ಮಾನದಂಡ ಮತ್ತು ನಿಯಮಗಳನ್ನು ಸ್ಥಾಪಿಸುವುದು. ಇದರ ಮೂಲಕ ಜನರು ಆರೋಗ್ಯವನ್ನು ರಕ್ಷಿಸಿಕೊಳ್ಳಲು ಇದರ ಧ್ಯೇಯದೋಷವಾಗಿರುತ್ತದೆ. ಈ ಸಂಸ್ಥೆ ಹೋಟೆಲ್ ಅಥವಾ ಆಹಾರ ಕಂಪನಿಗಳಿಗೆ ಕೆಲವೊಂದು ನಿಯಮಗಳನ್ನು ರಚಿಸಿದೆ. ಅವುಗಳೆಂದರೆ ತಯಾರಿಸುವ ಆವರಣವನ್ನು ಸ್ವಚ್ಛವಾಗಿಡಬೇಕು, ಶುದ್ಧವಾದ ಕುಡಿಯಲು ಯೋಗ್ಯವಾದ ನೀರನ್ನು ಉಪಯೋಗಿಸಿ ಆಹಾರ ತಯಾರಿಪಡಿಸಬೇಕು, ಆಹಾರವನ್ನು ಚೆನ್ನಾಗಿ ಬೇಯಿಸಬೇಕು, ನಾನಾಗಲೇ ಹೇಳಿದಾಗೆ 70 ಡಿಗ್ರಿ ಸೆಂಟಿಗ್ರೇಡ್ಗೆ ಅರ್ಧದಿಂದ 1 ನಿಮಿಷ ಅಷ್ಟು ಬೇಯಿಸಬೇಕು, ಬಿಸಿ ಆಹಾರವನ್ನು 60 ಡಿಗ್ರಿ ಸೆಂಟಿಗ್ರೇಡ್ ಮೇಲೆ ಮತ್ತು ತಂಪಾದ ಆಹಾರ ಪದಾರ್ಥಗಳನ್ನು 5 ಡಿಗ್ರಿಗಿಂತ ಕಡಿಮೆ ತಾಪಮಾನದಲ್ಲಿ ಇಡಬೇಕಾಗುತ್ತೆ, ಸಸ್ಯಾಹಾರಿ ಮಾಂಸಾಹಾರ ಪದಾರ್ಥಗಳನ್ನು ಸಪ್ರೇಟಾಗಿ ಇಡಬೇಕಾಗುತ್ತೆ, ಫ್ರೋಜನ್ ಪದಾರ್ಥಗಳು ಅಂದರೆ ನಾವು ಐಸ್ ಕ್ರೀಮ್ ಅಂತ ಇರ್ತಾವಲ್ಲ ಇದೆಲ್ಲ ಹೆಪ್ಪುಗಟ್ಟಿದ ಪದಾರ್ಥಗಳಂತೀವಿ ಅದನ್ನು 18 ಡಿಗ್ರಿಗಿಂತ ಕಡಿಮೆ ತಾಪಮಾನದಲ್ಲಿ ಶೇಖರಿಸಿಡಬೇಕಾಗುತ್ತದೆ, ತರಕಾರಿ ಮತ್ತು ಮಾಂಸಾಹಾರಿ ಪದಾರ್ಥಗಳಿಗೆ ಪ್ರತ್ಯೇಕ ಹಲಗೆ ಚಾಕುಗಳನ್ನು ಬಳಸಬೇಕು. ಈಗ ನಾವು ವೆಜ್ ಆ್ಯಂಡ್ ನಾನ್ ವೆಜ್ ರೆಸ್ಟೋರೆಂಟ್ಸ್ ಇರ್ತವೆ, ಅಲ್ಲಿ ಅದೇ ಚಾಕುನಿಂದ ನಾವು ಈ ಮಾಂಸನೂ ಕಟ್ ಮಾಡೋದು ಅದೇ ಚಾಕುವಿಂದ ತರಕಾರಿನೂ ಕಟ್ ಮಾಡೋದು ಆಗಬಾರ್ದು. ಅದಕ್ಕೆ ಸಪರೇಟ್ ಹಲಗೆ ಇರಬೇಕು, ಚಾಕು ಇರಬೇಕು. ಆಹಾರ ತಯಾರಕರು ಮತ್ತು ಬಡಿಸುವ ವ್ಯಕ್ತಿಗಳು ಏನು ಸರ್ವರ್ಸ್ ಇರ್ತಾರಲ್ಲ ಅವರು ಶುಚಿಯಾದ ಬಟ್ಟೆಗಳನ್ನು ಧರಿಸಿರಬೇಕು, ಆಹಾರ ಪದಾರ್ಥಗಳನ್ನು ಬಳಸುವ ಮುನ್ನ ಚೆನ್ನಾಗಿ ಕೈ ತೊಳೆಯಬೇಕು, ಶೌಚಾಲಯ ಬಳಸಿದ ನಂತರ ಕಚ್ಚಾ ವಸ್ತುಗಳನ್ನು ತ್ಯಾಜ್ಯ ವಸ್ತುಗಳನ್ನು ಅಂದರೆ ಏನಾದರೂ ವೇಸ್ಟ್ ಬಿಸಾಕಿ ಬರ್ತಾರೆ ಹೋಗಿ ಅವಾಗ ಚೆನ್ನಾಗಿ ಕೈ ತೊಳೆಯಬೇಕು. ಈ ಥರ ಎಲ್ಲ ನಾವು ಫಾಲೋ ಮಾಡೋದ್ರಿಂದ ಒಂದು ಸುರಕ್ಷಿತ ಆಹಾರವನ್ನು ನಾವು ಇದು ಮಾಡ್ಬೋದು. ಒಂದು ಪಕ್ಷ ಆಹಾರ ಸಂಸ್ಕರಿಸಿದ ವ್ಯಕ್ತಿ ಏನಾದರೂ ಯಾವುದೇ ರೋಗದಿಂದ ಬಳಲುತ್ತಿದ್ರೆ ಅನಾರೋಗ್ಯದ ವ್ಯಕ್ತಿಯಿಂದ ಆಹಾರವನ್ನು ಸಂಸ್ಕರಿಸಬಾರ್ದು. ಯಾಕಂದರೆ ತುಂಬ ಸರಿ ಏನಾಗುತ್ತೆ, ಅವರು ಲೇಬರ್ಸ್ ಇರ್ತಾರೆ, ಕೆಮ್ಮು ನೆಗಡೆ ಇರುತ್ತೆ, ಬಟ್ ಅವರಿಗೆ ಅದು ದಿನಗೂಲಿ, ನನಗೆ ಒಂದು ದಿನದ ಸಂಬಳ ಹೋಗುತ್ತಲ್ಲ ಅಂತ ಬಂದು ಅವರು ಅಡುಗೆಗೆ ಮಾಡಕ್ಕೆ ಬರ್ತಾರೆ. ಅವಾಗಿಂದ ಅವರಿಂದ ಅದನ್ನು ಸೇವಿಸುವ ಗ್ರಾಹಕರಿಗೆ ಕೂಡ ರೋಗ ಆಡುವ ಸಾಧ್ಯತೆಗಳು ತುಂಬ ಇರುತ್ತದೆ. ಮತ್ತು ಆಹಾರವನ್ನು ತ್ಯಾಜ್ಯಕ್ಕಾಗಿ ಪ್ರತ್ಯೇಕವಾಗಿ ಕಸದ ಬುಟ್ಟಿಗಳನ್ನು ಇಡಬೇಕಾಗುತ್ತದೆ, ಅಂದರೆ ಒಂದು ಕವರ್ಡ್ ಡಸ್ಟ್ಬಿನ್ಸ್ ಅಂತೀವಿ ನಾವು. ನಾವು ಕವರ್ ಡಸ್ಟ್ಬಿನ್ ಇರಲಿಲ್ಲ ಅಂದರೆ ಅದರಲ್ಲೇ ನೊಣ ಹೋಗಿ ಕೂರ್ತವೆ ಮತ್ತು ಅವೇ ಬಂದು ಸಂಸ್ಕೃತ ಆಹಾರದ ಮೇಲೆ ಕೂತ್ಕೊಳ್ತವೆ. ಇವೆಲ್ಲ ಸೂತ್ರಗಳನ್ನು ನಾವು ಪಾಲಿಸಿದಾದರೆ ಈ ಆಹಾರ ತಯಾರಕರು ಅಥವಾ ಹೋಟೆಲ್ ಮಾಲೀಕರು ನಿಜವಾಗ್ಲೂ ಸುರಕ್ಷಿತ ಆಹಾರವನ್ನು ಗ್ರಾಹಕರಿಗೆ ಕೊಡುವುದರಲ್ಲಿ ಯಶಸ್ವಿ ಆಗ್ತಾರೆ. ಈ ಸುರಕ್ಷಿತ ಆಹಾರಕ್ಕಾಗಿ ಗ್ರಾಹಕರಿಗೆ ತಾವು ಏನು ಸಲಹೆಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತಾರೆ? ತುಂಬ ಗ್ರಾಹಕರು ಎಚ್ಚೆತ್ತುಕೊಂಡಿದ್ದಾರೆ. ಮೊದಲು ಕಂಪೇರ್ ಮಾಡಿದರೆ ಈಗ ಕನ್ಸ್ಯೂಮರ್ಸ್ ಅಂದರೆ ಗ್ರಾಹಕರೇನು ಹೇಳ್ತೀವಲ್ಲ ತುಂಬ ಶಿಕ್ಷಿತರಾಗಿದ್ದಾರೆ. ಆದರೂ ಕೂಡ ಈ ಥರ ನಾವು ಪ್ರೋಗ್ರಾಮ್ಗಳಲ್ಲಿ ಅವರಿಗೆ ಕೆಲವು ಸಲಹೆಗಳು ಕೊಡೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನಾವು ಹೇಳುವುದಾದರೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ನಾಣ್ಣುಡಿಯಿದೆ. ಸರಿಯಾದ ಆಹಾರವನ್ನು ಸೇವಿಸೋದ್ರಿಂದ ದೇಹವು ಆರೋಗ್ಯವಾಗಿರ್ತದೆ ಮತ್ತು ರೋಗಗಳು ದೈಹಿಕ ಸಮಸ್ಯೆಗಳು ಇಂದ ಬಳಲುವುದಿಲ್ಲ. ಇಲ್ಲಿ ಇಂಪಾರ್ಟೆಂಟ್ ಅಂದರೆ ನಾವು ಪರ್ಸನಲ್ ಹೈಜಿನ್ ವ್ಯಕ್ತಿಯ ಶುಚಿತ್ವ ಸ್ವಚ್ಛತೆಯನ್ನು ಕಾಪಾಡಬೇಕು. ಆದಷ್ಟು ನೀವು ಆಹಾರ ಸೇವಿಸುವ ಮುಂಚೆ ಕೈಯನ್ನು ಚೆನ್ನಾಗಿ ತೊಳೆಕೊಳ್ಬೇಕು. ಆಹಾರವನ್ನು ಖರೀದಿಸುವಾಗ ನೀವು ಯಾವುದೇ ಒಂದು ಆಹಾರದ ಪ್ಯಾಕೆಟ್ ಖರೀದಿಸ್ತೀರಾ ಅಂದಾಗ ಅದರಲ್ಲಿ ಯಾವಾಗ ಪ್ಯಾಕ್ ಆಗಿದೆ ಮತ್ತು ಬಳಕೆಯ ದಿನಾಂಕ ಅಂತಿಮ ದಿನಾಂಕ ಅಂತೀವಿ ಅಂದರೆ ಅದು ಶೆಲ್ಫ್ ಲೈಫ್ ಎಷ್ಟಿದೆ, ಅದಕ್ಕೆ ಅದು ಮೀರಿದೆಯೋ ಅಥವಾ ಅದರೊಳಗಡೆನೇ ಇದೆಯೋ ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಆದಷ್ಟು ಸಂಸ್ಕರಿಸಿದ ಆಹಾರಕ್ಕಿಂತ ತಾಜಾ ಆಹಾರವನ್ನು ಸೇವಿಸಲಿಕ್ಕೆ ನಾನು ಸಲಹೆ ಕೊಡ್ತೇನೆ. ಆಹಾರವನ್ನು ತಯಾರಿಕರ ಸಲಹೆಗೆ ಅನುಸಾರವಾಗಿ ಶೇಖರಿಸಬೇಕಾಗುತ್ತೆ. ಈಗ ನಾವು ಒಂದು ಫ್ರೂಟ್ ಜ್ಯೂಸ್ ತರ್ತೀವಿ, ಅದನ್ನು ಓಪನ್ ಮಾಡಿದ ತಕ್ಷಣ ಅದನ್ನು ಫ್ರಿಡ್ಜಲ್ಲಿ ಇಡಬೇಕು ಅಂತ ಅದರಲ್ಲಿ ಹೇಳಿರ್ತಾರೆ. ನಾವೇನು ಮಾಡ್ತೀವಿ, ಅದನ್ನ ಓಪನ್ ಮಾಡಿ ಹಾಗೆ ಹೊರಗಡೆನೆ ಇಟ್ಟಿರ್ತೀವಿ, ಒಂದು ಎರಡು ದಿನ ಆದಮೇಲೆ ಅದು ಉಳಿ ಬರುತ್ತೆ. ಸೊ ಅದ್ರ ಪ್ರಕಾರ ಅವರು ತಯಾರಿಕರು ಏನು ಸಲಹೆ ಕೊಟ್ಟಿರ್ತಾರಲ್ಲ ಅದೇ ರೀತಿನೇ ನಾವು ಫ್ರಿಡ್ಜಲ್ಲಿ ಇಡಬೇಕಾಗುತ್ತದೆ. ಆಹಾರ ಏನಾದರೂ ಒಂಥರ ಕೊಳೆತಿರುವ ವಾಸನೆ, ಫಂಗಸ್ ಗ್ರೋತ್ ಆಗಿರೋದು ಅಥವಾ ಈಗ ಟೆಟ್ರಾಪ್ಯಾಕ್ಸ್ ಬಂದಿರ್ತವೆ ಅದು ಉಬ್ಬಿದ್ರೆ ಅದಕ್ಕೆ ಬ್ಲೋಟಿಂಗ್ ಅಂತೀವಿ, ಅದನ್ನು ಖರೀದಿಸಕ್ಕೆ ಹೋಗಬಾರ್ದು. ಯಾಕಂದರೆ ಆಲ್ರೆಡಿ ಅದು ಆಹಾರ ಹಾಳಾಗಿರುತ್ತದೆ. ಆಮೇಲೆ ನಿಷೇಧಿತ ಕೃತಕ ಬಣ್ಣಗಳನ್ನು ಬಳಸಿದ ಆಹಾರವನ್ನು ಸೇವಿಸಬೇಡಿ. ಈಗ ಎಷ್ಟೋ ಸರಿ ನಮಗೆ ತುಂಬ ಬಣ್ಣಗಳು ಹಾಕಿರ್ತಾರೆ ಚೆನ್ನಾಗಿ ಕಾಣಲಿಕ್ಕೆ ಅಂತಂದು, ಆಹಾರ ಸೇವಿಸೋದ್ರಿಂದ ನಮಗೆ ದೀರ್ಘಕಾಲದಲ್ಲಿ ಆರೋಗ್ಯಕ್ಕೆ ಅದು ಪರಿಣಾಮವನ್ನು ಬೀರುತ್ತದೆ. ಮತ್ತು ಯಾವುದೇ ಆಹಾರವನ್ನು ಶೆಲ್ಫ್ ಲೈಫ್ ಮೀರಿದ ಆಹಾರವನ್ನು ಸೇವಿಸಬಾರದು. ಸುರಕ್ಷಿತ ಆಹಾರ ಆರೋಗ್ಯಕರ ಜೀವನಕ್ಕೆ ಒಂದು ಉತ್ತಮ ದಾರಿಯಾಗಿದೆ ಅಂತ ನಾನು ಹೇಳ್ತೀನಿ. ಇದಿಷ್ಟು ಸುರಕ್ಷಿತವಾದಂತಹ ಆಹಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು ಈ ಆಹಾರ ಸುರಕ್ಷಿತವಾಗಿರಬೇಕು ಅಂತ ಹೇಳಿದರೆ ಕಲಬೆರಕೆಯನ್ನು ಕೂಡ ನಾವು ತಡಿಬೇಕಾಗತ್ತೆ. ಈ ಆಹಾರದ ಕಲಬೆರಕೆ ಅಂತ ಅಂದರೆ ಏನು ಸರ್? ಆಹಾರದ ಕಲಬೆರಕೆ ಅಂದರೆ ನಾವು ಫುಡ್ ಅಡಲ್ಟ್ರೇಷನ್ ಅಂತೀವಿ. ಏನಕ್ಕೆ ಮಾಡ್ತಾರೆ ಇದನ್ನ ಅಂತಂದರೆ, ಈಗ ನಮ್ಮ ವ್ಯಾಪಾರಸ್ಥರು ಅದನ್ನು ಲಾಭಕ್ಕಾಗಿ, ಈಗ ಎಷ್ಟೋ ಸರಿ ನೋಡ್ತೀನಿ ನಾವು ಹಾಲಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಮಾರ್ತಾರೆ. ಅದರಿಂದ ಅವರಿಗೆ 1 ಲೀಟರ್ ಹಾಲು ಮೇ ಬಿ 1.5 ಲೀಟರ್ ಆಗ್ಬೋದು. ಅದು ಬಲ್ಕಾಗಿ ಮಾಡಿದಾಗ ಸ್ವಲ್ಪ ಒಂದು 2-3 ಲೀಟರ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಅವರಿಗೆ ಒಂದು ಸ್ವಲ್ಪ ಲಾಭ ಸಿಗುತ್ತೆ. ಆದರೆ ಕೆಲವೊಂದು ಟೈಮು ಇದು ಲಾಭಕ್ಕಂತಲೇ ಹೇಳೋಕ್ಕಾಗಲ್ಲ, ನಾವು ನಿರ್ಲಕ್ಷ್ಯತೆ, ಒಂದೊಂದು ಸಾರಿ ಅವರು ನಿರ್ಲಕ್ಷ್ಯದಿಂದನೂ ಕಲಬೆರಕೆ ಆಗುತ್ತದೆ. ಅದಕ್ಕೆ ಹಾನಿಕಾರಕ ವಸ್ತುಗಳು ಸೇರಿಸ್ತಾರೆ. ಈಗ ನಾವು ಕಲರ್ ಅಂತ ಹೇಳಿದೆ ಆಗಲೇ ನಾನು, ಈಗ ಬಟಾಣಿ ಕಾಳಿಗೆ ಗ್ರೀನ್ ಕಲರ್ ಹಾಕ್ತಾರೆ, ಅದೇ ರೀತಿ ಕೆಲವು ಆಹಾರಕ್ಕೆ ತುಂಬ ಕಲರ್ಸ್ ಹಾಕ್ತಾರೆ. ಇದು ಹಾನಿಕಾರಕ ವಸ್ತುಗಳು ಅಂತ ಹೇಳ್ಬೋದು. ಇದರಿಂದ ಏನಾಗುತ್ತೆ, ಗುಣಮಟ್ಟ ಕಡಿಮೆ ಆಗುತ್ತದೆ ಮತ್ತು ಅದು ನಮ್ಮ ದೇಹಕ್ಕೆ ಸೇರಿಕೊಂಡ ಮೇಲೆ ತುಂಬ ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ. ಇದರಿಂದ ನಮಗೆ ಫಾರ್ಮ್ ಟು ಫೋರ್ಕ್ ಅಂತ ಹೇಳ್ತೀವಿ, ಅಂದರೆ ಕೃಷಿಯಿಂದ ಹಿಡಿದು ಗ್ರಾಹಕದ ತಟ್ಟೆಯವರೆಗೆ ಯಾವುದೇ ಹಂತದಲ್ಲಿ ಅಡಲ್ಟ್ರೇಷನ್ ಆಗ್ಬೋದು. ಇದಕ್ಕೆ ನಾವು ಗುಣಮಟ್ಟವನ್ನು ಕಡಿಮೆ ಮಾಡುವಂತಹ, ಲಾಭಕ್ಕಾಗಿ ಮಾಡುವಂತಹ ಈ ಆಹಾರ ಮಿಶ್ರಣವನ್ನು ನಾವು ಕಲಬೆರಕೆ ಅಂತ ಹೇಳ್ಬೋದು. ಈ ಗುಣಮಟ್ಟವನ್ನು ಕಾಯ್ದಿರಿಸಲಿಕ್ಕೆ ನಾವು ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅಂತೀರಿ? ಈ ಗುಣಮಟ್ಟವನ್ನು ಕಾಯ್ದಿರಿಸಲಿಕ್ಕೆ ನಾವು ತುಂಬ ಮೆಥಡ್ಸ್ ಇದ್ದಾವೆ. ಅಂದರೆ ನಾವು ಅದ್ರ ಬಗ್ಗೆ ಯಾವ ರೀತಿ ಕಂಡುಹಿಡಿಬೇಕು ಕಲಬೆರಕೆಯನ್ನು, ಆಮೇಲೆ ಗುಣಮಟ್ಟ ತಪ್ಪಿದ್ರೆ ಅದನ್ನ ಯಾವ ರೀತಿ ನಾವು ಅದನ್ನು ಕೊನೆಗಾಳಿಸ್ಬೇಕು, ಅದಕ್ಕೆಲ್ಲ ತುಂಬ ಮೆಥಡ್ಸ್ ಇದ್ದಾವೆ. ಅದರಲ್ಲಿ ನಾವು ಈಗ ಕೆಲವು ತಾಂತ್ರಿಕ ಅಂಶಗಳನ್ನು ಹೇಳುವುದಾದರೆ, ಈ ಮಿಶ್ರಣಗಳನ್ನು ಕಂಡುಹಿಡಿಯುವುದರು, ಈಗ ಹಾಲಲ್ಲಿ ನೀರು ಹಾಕ್ಬೋದು, ಯೂರಿಯಾ ಹಾಕ್ಬೋದು, ಸ್ಟಾರ್ಚ್ ಹಾಕ್ಬೋದು, ಮತ್ತು ಎಣ್ಣೆಗಳಲ್ಲಿ ಮರುಬಳಕೆ ಎಣ್ಣೆ ಆಗಿರೋದನ್ನು ಸೇರಿಸ್ಬೋದು. ಮಸಾಲೆ ಪದಾರ್ಥ, ಈಗ ಮಸಾಲೆ ಪದಾರ್ಥ ಅಂದರೆ ನಾವು ಈಗ ಚಿಲ್ಲಿ ಪೌಡ್ರು, ಚಿಲ್ಲಿ ಪೌಡ್ರಲ್ಲಿ ನಾವು ಇಟ್ಟಿಗೆ ಪುಡಿಯನ್ನು ಬೆರೆಸೋದು ಅಥವಾ ಟೀ ಪೌಡ್ರಲ್ಲಿ ಸಾಡಸ್ಟ್ ಹಾಕೋದು, ಇದೆಲ್ಲ ಕಲಬೆರಕೆ ಆಗುತ್ತಲ್ಲ. ಇದಕ್ಕೆ ಚೆಕ್ ಮಾಡಲಿಕ್ಕೆ ಕೆಲವೊಂದು ಮೆಥಡ್ಸ್ ಇದ್ದಾವೆ. ಆ ಮೆಥಡ್ಗಳು ಆಲ್ರೆಡಿ ಈಗ ನಾನು ಹೇಳಿದ್ನಲ್ಲ, FSSA ಅವರು ಹೇಳಿದ ಪ್ರಕಾರ ಬೇರೆ ಬೇರೆ ಮೆಥಡ್ಗಳಿದ್ದಾವೆ. ಕೆಲವೊಂದು ಇಂಪಾರ್ಟೆಂಟ್ ಇರೋನ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಹಾಲಿನಲ್ಲಿ ನೀರು ಕಲಬೆರಕೆ ಆಗಿದ್ರೆ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಈಗ ಒಂದನೇ ಹಾಲನ್ನು ಒಂದು ಸ್ಮೂತ್ ಸರ್ಫೇಸ್, ಒಂದು ಗ್ಲಾಸ್ ಪ್ಲೇಟು ಅದ್ರ ಮೇಲೆ ಈಗ ಹಾಕಿದಾಗ ಕಲಬೆರಕೆ ಇಲ್ಲದ ಹಾಲು ಒಂದು ಬಿಳಿ ಜಾಡನ್ನು ಬಿಡುತ್ತದೆ. ಅದೇ ಕಲಬೆರಕೆ ಆಗಿದ್ರೆ ಅದು ಏನು ಜಾಡೆ ಕಾಣಲ್ಲ, ಒಂದು ಟ್ರೇಸ್ ಬಿಡೋದೇ ಇಲ್ಲ ಅಲ್ಲಿ. ಸೊ ಅದು ಅರ್ಥ, ಅದಕ್ಕೆ ನೀರು ಬೆರೆಸಿದ್ದಾರೆ ಅಂತ ಅರ್ಥ. ಈ ಕೆಲವು ಕಡೆ ಏನಾಗಿರ್ತಾರೆ, ಕೊಬ್ಬರಿ ಎಣ್ಣೆಗೆ ಬೇರೆ ಎಣ್ಣೆ ಮಿಕ್ಸ್ ಮಾಡಿರ್ತಾರೆ. ಅದನ್ನ ಹೆಂಗೆ ಕಂಡುಹಿಡಿಯೋದು? ಕೊಬ್ಬರಿ ಎಣ್ಣೆ ಯೂಶಲಿ ನಮಗೆ ನಾವು ಅದನ್ನ ಫ್ರಿಡ್ಜಲ್ಲಿ ಇಟ್ಟಾಗ ಏನಾಗುತ್ತೆ, ಅದು ಗಟ್ಟಿಯಾಗುತ್ತದೆ. ಅದಕ್ಕೆ ಅದೇ ಬೇರೆ ಎಣ್ಣೆ ಹಾಕಿದರೆ ಆ ಬೇರೆ ಎಣ್ಣೆ ಗಟ್ಟಿಯಾಗದಲ್ಲೇ ಮೇಲ್ಗಡೆ ಹಾಗೆ ಒಂದು ಲೇಯರ್ ಆಗಿ ಉಳಿದ್ಬಿಡುತ್ತದೆ. ಈ ರೀತಿ ಎಲ್ಲ ಮೆಥಡಲ್ಲೂ ಎಲ್ಲ ಪ್ರೊಡಕ್ಟ್ಸಲ್ಲೂ ಟೆಸ್ಟ್ ಮಾಡಲಿಕ್ಕೆ ಅವರೊಂದು ಕೈಪಿಡಿಯನ್ನು ಬಿಟ್ಟಿದ್ದಾರೆ, ಡಿಟೆಕ್ಟ್ ಅಡಲ್ಟ್ರೆಂಟ್ಸ್ ವಿತ್ ರ್ಯಾಪಿಡ್ ಟೆಸ್ಟ್ಸ್ ಅಂತ. ಅದು ನಿಮ್ಮ ಅವರ ವೆಬ್ಸೈಟ್ಗೆ ಹೋದರೆ, ಜಾಲತಾಣಕ್ಕೆ ಹೋದರೆ ಅದು PDF ಫಾರ್ಮಲ್ಲಿ ಬುಕ್ ಸಿಗುತ್ತೆ. ಅದರಿಂದ ಈವನ್ ಸಾಮಾನ್ಯ ವ್ಯಕ್ತಿಯು ಕೂಡ ಈ ಕಲಬೆರಕೆಯನ್ನು ತಮ್ಮ ಸ್ವಂತ ಮನೆಯಲ್ಲಿ ಮಾಡಿಕೊಳ್ಬೋದು. ಇದಕ್ಕೆ ಯಾವುದೇ ಕೆಮಿಕಲ್ಸ್ ಬೇಕಾಗಲ್ಲ, ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಬೇಕಾಗಲ್ಲ, ಮನೆಯಲ್ಲೇ ಮಾಡ್ಬೋದು. ಇನ್ನು ಸಾಕಷ್ಟು ತರಹದ ಕಲಬೆರಕೆಯನ್ನು ಬೇರೆ ಬೇರೆ ಪದಾರ್ಥಗಳಲ್ಲಿ ಮಾಡ್ತಾರೆ, ಇದರ ಗಂಭೀರತೆ ಎಷ್ಟಿದೆ ಅಂತೀರಿ? ಸರ್, ಈಗ ನಾವು ಹೇಳೋದಾದರೆ, ಈಗ FSSA ಸುಮಾರು ಈಗ 2023-24 ಸಾಲಿನಲ್ಲಿ 1.5 ಲಕ್ಷ ಆಹಾರ ಮಾದರಿಗಳನ್ನು ಕಲೆಕ್ಟ್ ಮಾಡಿ ಪರೀಕ್ಷಿಸಿದ್ದಾರೆ. ಇದು ಭಾರತಾದ್ಯಂತ ಹೇಳ್ತಾ ಇದ್ದೀನಿ ನಾನು. ಇದರಲ್ಲಿ ಸುಮಾರು 33,000 ಮಾದರಿಗಳು ಅಸುರಕ್ಷಿತ ಮತ್ತು ಕಲಬೆರಕೆಯಿಂದ ಕೂಡಿದ್ದಾವೆ ಎಂದೊಂದು ದೃಢಪಡಲಾಗಿದೆ. ಅಂದರೆ ಆಲ್ಮೋಸ್ಟ್ ನಮಗೆ ಒಂದು 20% 20%, ಇದು ಕಳೆದ ವರ್ಷಗಳಿಗೆ ಕಂಪೇರ್ ಮಾಡಿದಾಗ ಕಡಿಮೆ ಆಗಿದೆ. ಅಂದರೆ ಮೊದಲು 2018-19 26% ಇತ್ತು, ಆಮೇಲೆ 21-22 23% ಇತ್ತು, ಈಗ 20%ಗೆ ಬಂದಿದೆ. ಹಾಗೆ ದಕ್ಷಿಣ ಭಾರತದ ಕೆಲವು ರಾಜ್ಯಗಳಲ್ಲಿ ನಾವು ಕಲಬೆರಕೆ ನೋಡೋದಾದರೆ ನಮಗೆ ಖುಷಿ ಆಗುತ್ತೆ. ಕರ್ನಾಟಕ ಕಡಿಮೆ ಇಲ್ಲ, ಬಟ್ ಆದರೂ 6% ಇದೆ ಕಲಬೆರಕೆಯಲ್ಲಿ. ಅದೇ ತಮಿಳ್ನಾಡು, ತೆಲಂಗಾಣ, ಕೇರಳ ಇವರೆಲ್ಲ ನಮಗಿಂತ ಜಾಸ್ತಿ ಕಲಬೆರಕೆ ಆಹಾರವನ್ನು ಇದೆ. ಇದರಿಂದ ಏನಾಗುತ್ತೆ, ಒಂದು ದೊಡ್ಡ ಸಾರ್ವಜನಿಕ ಆಹಾರ ಆರೋಗ್ಯ ಸಮಸ್ಯೆಯಾಗಿ ಮಾರ್ಪಡುತ್ತದೆ. ಇದು ಈ ಆಹಾರದ ಕಲಬೆರಕೆ ಅಥವಾ ಮಿಶ್ರಣ ಏನಿರುತ್ತ? ಈ ಆಹಾರದ ಮಿಶ್ರಣ ನಾನು ಆಗ್ಲೇ ಹೇಳಿದಂಗೆ ಬೇರೆ ಬೇರೆ ತರ ಮಿಶ್ರಣ ಮಾಡ್ತೀವಿ ನಾವು. ಈಗ ರೆಗ್ಯುಲರ್ ಆಗಿ ನಾವು ಯಾವುದೇ ಊರುಗಳಿಗೆ ಹೋಗುವಾಗ ಎಲ್ಲೋ ಬಸ್ ಸ್ಟಾಪ್ ಮಾಡಿದಾಗ ನಾವು ಬಟಾಣಿ ಕಾಳು ತಗೊಂತೀವಿ. ಆ ಬಟಾಣಿ ಕಾಳು ನೋಡಿದಾಗ ನಿಮಗೆ ನಾರ್ಮಲ್ ಬಟಾಣಿ ಕಾಳಿಗಿಂತ ತುಂಬಾ ಗ್ರೀನ್ ಆಗಿರುತ್ತದೆ, ಹಸಿರು ಕಲರ್. ಅದಕ್ಕೆ ಏನ್ ಮಾಡ್ತಾರೆ, ಮ್ಯಾಲಚೈಟ್ ಗ್ರೀನ್ ಅಂತ. ಆ ಮ್ಯಾಲಚೈಟ್ ಗ್ರೀನ್ ಹಾಕೋದ್ರಿಂದ ಕಲರು ಒಂಥರ ಡಾರ್ಕ್ ಕಲರ್ ಆಗುತ್ತೆ. ಈ ಡಾರ್ಕ್ ಕಲರ್ ಬರೋದಕ್ಕೆ ಮ್ಯಾಲಚೈಟ್ ಗ್ರೀನ್ ಹಾಕ್ತಾರಲ್ಲ, ಅದು ನಮಗೆ ಕ್ಯಾನ್ಸರಸ್ ಆಗಿ ಮಾರ್ಪಾಡಾಗುತ್ತದೆ. ಸೊ ಇದನ್ನ ಹೆಂಗೆ ನಾವು ಗುರುತಿಸಬೇಕು ಅಂದ್ರೆ, ಏನಿಲ್ಲ, ಆ ಬಟಾಣಿ ಕಾಳನ್ನ ಒಂದು ನೀರನ್ನು ತುಂಬಿಸಿದ ಗ್ಲಾಸಿನ ಗ್ಲಾಸಲ್ಲಿ ಹಾಕಿದಾಗ, ಈಗ ನ್ಯಾಚುರಲ್ ಬಟಾಣಿ ಆದರೆ ಯಾವುದೇ ಕಲರ್ ಬಿಟ್ಕೊಳ್ಳಲ್ಲ. ಅದೇ ಈ ಕಲರ್ ಮಿಶ್ರಣ ಆಗಿರೋದು ಹಾಕಿದಾಗ ಸ್ವಲ್ಪ ಹೊತ್ತಿಗೆ ಅದು ಒಂದು 1/2 hour ಬಿಟ್ಟರೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಗ್ರೀನ್ ಕಲರ್ ಫುಲ್ ಅದರಲ್ಲಿ ಆಡ್ಕೊಳ್ತದೆ. ಈ ರೀತಿ ಟೆಸ್ಟ್ಗಳು ತುಂಬ ನಾವು ಚೆಕ್ ಮಾಡೋದ್ರಿಂದ ನಾವು ಕಲಬೆರಕೆಯನ್ನು ನೋಡ್ಬೋದು. ಈ ಕಲಬೆರಕೆ ಅನ್ನುವಂಥದ್ದು ನಮ್ಮ ಆರೋಗ್ಯದ ಮೇಲೆ ಯಾವೆಲ್ಲ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತೆ? ಇದು ಈಗಿನ ದಿನಗಳಲ್ಲಿ ತುಂಬ ದುಷ್ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಆಹಾರ ಮಿಶ್ರಣದಿಂದ, ಅಡಲ್ಟ್ರೇಷನ್ನಿಂದ ಜಠರದ ಸಮಸ್ಯೆಗಳು, ಅಂದರೆ ಲಿವರ್ ಪ್ರಾಬ್ಲಮ್ ಅಂತೀವಿ, ಇಂಡೈಜೆಷನ್ನು, ಅಜೀರ್ಣ, ಹೊಟ್ಟೆ ನೋವು ಬರ್ತಾ ಇರುತ್ತೆ, ಅಲರ್ಜಿ ಆಗುತ್ತೆ, ಸಡನ್ ಆಗಿ ಏನೋ ಮೈ ಮೇಲೆ ರ್ಯಾಷಸ್ ಬರುತ್ತೆ. ಇದರಿಂದ ನಮಗೆ ಇಮ್ಯುನಿಟಿ ಪವರ್ ಕೂಡ ಕಡಿಮೆ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಕುಂದುತ್ತಾ ಹೋಗುತ್ತದೆ. ಆಮೇಲೆ ಕಲಬೆರಕೆ ಆಗೋದ್ರಿಂದ ನಮಗೆ ಪೋಷಕಾಂಶ ಕೊರತೆ ಆಗುತ್ತದೆ. ಈಗ ಹಾಲು ನೋಡಿ, ಹಾಲಿಂದ ನಾವು ನೀರು ಬೆರೆಸಿದಾಗ ನಾವು ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ಕಡಿಮೆ ಆಗಿಬಿಡುತ್ತೆ. ಹಾಗೆ ಯಕೃತ್ ಮತ್ತು ಕಿಡ್ನಿ ಸಮಸ್ಯೆಗಳಾಗ್ತವೆ. ನಾವು ದೀರ್ಘಕಾಲದಲ್ಲಿ ಈ ರೀತಿ ಆಹಾರವನ್ನು ಸೇವಿಸಿದಾಗ ಕ್ಯಾನ್ಸರ್ ಆಗುವ ಚಾನ್ಸಸ್ ಕೂಡ ಇರುತ್ತದೆ. ಈಗ ಜಾಗತಿಕ ಮಟ್ಟದಲ್ಲಿ ಸುಮಾರು 57% ಜನರಿಗೆ ಮಿಶ್ರಿತ ಆಹಾರದಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗಿವೆ ಎಂದು ತುಂಬಾ ವರದಿಗಳಿವೆ. ಈ ಕಲಬೆರಕೆ ಅನ್ನುವಂಥದ್ದು ಆಹಾರ ಸರಪಳಿಯ ಮೇಲೆ ಏನೆಲ್ಲ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ? ಸರ್, ಈಗ ಸಮಸ್ಯೆಗಳಂದ್ರೆ ಲಾಭ ಹೆಚ್ಚಿಸಲು ಮಿಶ್ರಣ ಮಾಡುವ ಪ್ರಚೋದನೆ ಬರುತ್ತೆ ಅವರಿಗೆ. ಮತ್ತು ಭಾರತದಲ್ಲಿ ಸುಮಾರು 70% ಆಹಾರ ಅನೌಪಚಾರಿಕ ವಲಯದಿಂದ ಬರುತ್ತದೆ, ಅಂದ್ರೆ ಅನ್ಆರ್ಗನೈಸ್ ಸೆಕ್ಟರ್ಸ್ ಅಂತೀವಿ. ಆರ್ಗನೈಸ್ ಸೆಕ್ಟರ್ಸ್ ಇಂದ ಬಂದ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಈಸಿ ತುಂಬಾ ಸುಲಭವಾಗಿರುತ್ತದೆ. ಅದೇ ಅನ್ಆರ್ಗನೈಸ್ ಸೆಕ್ಟರ್ ಅಂದಾಗ ನಮಗೆ ನಿಯಂತ್ರಣ ತುಂಬಾ ಕಷ್ಟ ಆಗುತ್ತದೆ. ಸೊ ಅದು ನಮಗೆ ಈ ಸಪ್ಲೈ ಚೈನ್ ಅಲ್ಲಿ ಒಂದು ತುಂಬಾ ಕ್ಲಿಷ್ಟಕರ. ನಮ್ಮ ಆಹಾರವನ್ನು ಪರೀಕ್ಷೆ ಮಾಡಲು ನಮ್ಮಲ್ಲಿ ಪ್ರಯೋಗಾಲಯಗಳ ಕೊರತೆ ತುಂಬಾ ಇದೆ. ಈಗ FSSA ತುಂಬಾ ಪ್ರಯೋಗಾಲಯಗಳನ್ನು ಮಾಡಿದ್ದಾರೆ, ಬಟ್ ಆದರೂ ಇನ್ನೂ ತುಂಬಾ ಕಡೆ ಪ್ರಯೋಗಾಲಯಗಳು ಸಿಗೋದಿಲ್ಲ. ಸೊ ಅದು ಕೂಡ ಒಂದು ಒಂದು ಚಾಲೆಂಜಿಂಗ್ ಅಂತ ಹೇಳ್ಬೋದು. ಆಮೇಲೆ ಅಡಲ್ಟ್ರೇಟ್ ಮಾಡಿದವರಿಗೆ ಕಡಿಮೆ ಶಿಕ್ಷೆ, ಏನೋ ಒಂದು 2,000 ದಂಡ ಹಾಕ್ಬಿಟ್ಟು ಬಿಟ್ಬಿಡೋದು, ಸುಮ್ಮನೆ ಒಂದು ವಾರ್ನಿಂಗ್ ಕೊಟ್ಬಿಟ್ಬಿಡೋದು. ಇದರಿಂದ ಏನಾಗುತ್ತೆ, ಅವ್ರು ಮತ್ತೆ ಮಾಡುವ ಚಾನ್ಸಸ್ ಇರುತ್ತೆ. ಅದೇ ರೀತಿ ಏನಾದರೂ ಒಂದು ಕೋರ್ಟ್ಗೆ ಹಾಕಿದಾಗ ಈ ಥರ ವಿಷಯಗಳನ್ನು, ಅದರಿಂದ ನ್ಯಾಯ ಪ್ರಕ್ರಿಯೆ ವಿಳಂಬವಾಗ್ತದೆ. ಇದರಿಂದ ನಮಗೇನಾಗುತ್ತೆ, ಅದು ಸ್ವಲ್ಪ ಯಾರು ಇಂಟ್ರೆಸ್ಟ್ ತೋರಿಸೋದಿಲ್ಲ, ಸ್ವಲ್ಪ ಡಿಲೇ ಆಗ್ತಾ ಹೋಗುತ್ತೆ. ಹೀಗೆ ಈ ಆಹಾರ ಸರಪಳಿಯ ಸಮಸ್ಯೆಗಳು ಅನೇಕ ಇದ್ದಾವೆ. ಅವುಗಳನ್ನ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ಅಡ್ಡಿ ಆತಂಕಗಳು ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಇದನ್ನು ನಿಯಂತ್ರಣ ಸಂಪೂರ್ಣವಾಗಿ ಇಲ್ವೋ ಅಥವಾ ನಿಯಂತ್ರಣ ಮಾಡಲಿಕ್ಕೆ ಏನಾದರೂ ವ್ಯವಸ್ಥೆ ನಮ್ಮಲ್ಲಿದೆಯಾ? ಈಗ ಆಲ್ರೆಡಿ ನಾನು ಹೇಳಿದಾಗೆ ಒಂದು FSSAI ನಿಯಂತ್ರಣ ವ್ಯವಸ್ಥೆ ಆಲ್ರೆಡಿ ನಮ್ಮ ದೇಶದಲ್ಲಿ ಇದೆ. ಇದು 2006 ಆಹಾರ ಸುರಕ್ಷತೆ ಕಾಯ್ದೆಯಡಿ ಸ್ಥಾಪನೆಯಾಗಿದೆ. ಇವರ ಕರ್ತವ್ಯ ಏನಂದರೆ ಆಹಾರದ ಗುಣಮಟ್ಟ, ಲೇಬಲಿಂಗ್ ಹೇಗೆ ಲೇಬಲ್ ಆಗಿದೆ, ಅದರ ಪರೀಕ್ಷೆ ಮತ್ತು ಅದರ ಮೇಲ್ವಿಚಾರಣೆ, ಇದನ್ನು ಮಾಡೋದು ಅವರ ಕರ್ತವ್ಯ ಆಗಿರುತ್ತದೆ. ಇವರಲ್ಲಿ ಫುಡ್ ಸೇಫ್ಟಿ ಆಫೀಸರ್ಸ್ ಅಂತಾರೆ, ಡೆಸಿಗ್ನೇಟೆಡ್ ಆಫೀಸರ್ ಅಂತಾರೆ. ಇವರೆಲ್ಲ ಎಲ್ಲ ಆಹಾರ ಕಂಪನಿಗಳಿಗೆ ರಿಟೇಲ್ ಯೂನಿಟ್ಸ್ಗೆ ಹೋಗಿ ಆಹಾರದ ಮಾದರಿಗಳನ್ನು ಕಲೆಕ್ಟ್ ಮಾಡ್ತಾರೆ. ಅವನ್ನ ಸಂಗ್ರಹಿಸಿ ತಮ್ಮ ರೆಪ್ಯೂಟೆಡ್ ಅಂದರೆ ಅವರೇ ರೆಕಗ್ನೈಸ್ ಮಾಡಿದ ಆಹಾರ ಪ್ರಯೋಗಾಲಯಗಳಿಗೆ ಕಳಿಸಿ ಆಹಾರ ಮಾದರಿಗಳನ್ನು ಪರೀಕ್ಷೆ ಮಾಡಲಾಗ್ತದೆ. ಇದರಿಂದ ಯಾವುದೇ ಮಾದರಿಗಳು ನಮ್ಮ ಹಾಕಿರುವ ಗುಣಮಟ್ಟಕ್ಕೆ ಸ್ಪೆಸಿಫಿಕೇಶನ್ಸ್ ಏನಂತೀವಿ ಅದನ್ನ ಮೀಟ್ ಆಗಲಿದೆ ಇದ್ದಾಗೆ, ಅವಾಗ ಅವಕ್ಕೆ ಆ ಪರ್ಟಿಕ್ಯುಲರ್ ಅವರ ಆಹಾರ ಸಂಸ್ಕರಣಾ ಸರಿಗೆ ಫೈನ್ ಹಾಕೋದು ಅಥವಾ ಅವರಿಗೆ ಎಚ್ಚರಿಕೆ ಕೊಡೋದು ಇದನ್ನೆಲ್ಲ ಈ ಸಂಸ್ಥೆ ಮಾಡುತ್ತದೆ. ಈ ಆಹಾರ ಕಲಬೆರಕೆಯನ್ನ ತಪ್ಪಿಸುವ ನಿಟ್ಟಿನಲ್ಲಿ ಅಥವಾ ಅದನ್ನು ಗುರುತು ಮಾಡುವ ನಿಟ್ಟಿನಲ್ಲಿ ಆಧುನಿಕ ತಂತ್ರಜ್ಞಾನ ಹೇಗೆ ನೆರವಾಗ್ತಾ ಇದೆ? ಈಗ ಆಧುನಿಕ ತಂತ್ರಜ್ಞಾನಗಳಲ್ಲಿ ನಾವು ಅದೇ ನಾನಾಗಲೇ ಹೇಳಿದಾಗೆ ತಾಂತ್ರಿಕ ಉಪಕರಣಗಳು ತುಂಬಾ ಡೆವಲಪ್ ಆಗಿದಾವೆ. ಈಗ ಅಂದ್ರೆ ನಾವೇನಂತೀವಿ ಟೆಸ್ಟ್ ಕಿಟ್ಸ್ ಅಂತೀವಿ, ಅಂದ್ರೆ ತ್ವರಿತ ಪರೀಕ್ಷಾ ಕಿಟ್ಗಳು. ಈಗ ಯಾವುದೇ ಒಂದು ಪದಾರ್ಥ ಅದು ಕಲಬೆರಕೆ ಆಗಿದೆ ಇಲ್ಲ ಅಂತ ನಾವು ಅಲ್ಲೇ ಫೀಲ್ಡ್ ಲೆವೆಲಲ್ಲೇ ಚೆಕ್ ಮಾಡಲಿಕ್ಕೆ ಕಿಟ್ಸ್ ಬಂದಿದೆ. ಎಸ್ಪೆಷಲಿ ಮಿಲ್ಕ್ ಅಡಲ್ಟ್ರೇಷನ್ಗೆ ತುಂಬಾ ಕಿಟ್ಸ್ ಇದೆ. ಇದು ಆಲ್ರೆಡಿ ಇದನ್ನ ತುಂಬಾ ಕಡೆ KMFO ಇವರೆಲ್ಲ ಅವರ ಸಹಾಯಕ ಸಂಘಗಳಿಗೆ ಕೊಟ್ಟಿದ್ದಾರೆ, ಆಮೇಲೆ ಬೇರೆ ಕಡೆ ಎಲ್ಲ ಅದು ಸೊಸೈಟಿ ಲೆವೆಲ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಅದೇ ರೀತಿ ಈಗ ಫುಡ್ ಸೇಫ್ಟಿ ಆನ್ ವೀಲ್ಸ್ ಅಂದ್ರೆ ಚಲಿಸುವ ಆಹಾರ ಪರೀಕ್ಷಾ ಪ್ರಯೋಗಾಲಯಗಳು ಅವು ಕೂಡ ಇದಾವೆ. ಅಂದ್ರೆ ನಮಗೆ ಈ ನಮ್ಮ FSSAI ಇಂದ ಒಂದು ವೆಹಿಕಲ್ ವಾಹನ ಮಾಡಿಕೊಂಡು ಅದರಲ್ಲೇ ಅಲ್ಲೇ ಹೋಗಿ ಆ ಸ್ಥಳಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಪರೀಕ್ಷಿಸುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಆಹಾರ ಕಲಬೆರಕೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬಹುದು? ಇದರಲ್ಲಿ ಸರ್ಕಾರ ಮತ್ತು ನಿಯಂತ್ರಣ ಸಂಸ್ಥೆಗಳು ಏನಿದಾವಲ್ಲ ಇವರು ಸ್ವಲ್ಪ ಕಠಿಣ ತಪಾಸಣೆ ಮತ್ತು ಕಾನೂನು ಕ್ರಮ ಇದನ್ನ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ನಾವು ಒಂದು ಆಹಾರ ಮಾದರಿ ಕಲೆಕ್ಟ್ ಮಾಡೋದ್ರಲ್ಲಿ 15 ಅಥವಾ 1 ಒಂದ್ಸರು ಬೇರೆ ಬೇರೆ ಕಡೆ ಆಹಾರ ಮಾದರಿಗಳನ್ನು ಕಲೆಕ್ಟ್ ಮಾಡುವುದು, ಅದನ್ನ ಟೆಸ್ಟ್ ಮಾಡಿಸೋದು, ಅವು ನಮ್ಮ ಗುಣಮಟ್ಟಕ್ಕೆ ಮೀರಿದಾಗ ತಯಾರಕರಿಗೆ ಕಾನೂನು ಕ್ರಮ ತೆಗೆದುಕೊಳ್ಳುವುದು, ಇದು ಒಂದು. ಎರಡನೇದಾಗಿ ಹೆಚ್ಚಿನ ಪ್ರಯೋಗಾಲಯಗಳ ಸ್ಥಾಪನೆ ಮಾಡಬೇಕು. ಗ್ರಾಹಕರು ಕೂಡ ತಮ್ಮ ಮಾದರಿಗಳನ್ನು ತಂದು ಕೊಟ್ಟು ಟೆಸ್ಟ್ ಮಾಡಿಸುವಾಗ ಆಗಬೇಕು. ಅದೇ ರೀತಿ ಆಹಾರ ಸರಪಳಿ ನಾವೇನು ಫುಡ್ ಚೈನ್ ಅಂತೀವಲ್ಲ ಅಲ್ಲಿ ಟ್ರೇಸಬಿಲಿಟಿ ಅಂದ್ರೆ ಈಗ ನಾವು ಯಾವುದೇ ಆಹಾರ ಹಾನಿಯಾಗಿದೆ ಅಥವಾ ಕೆಟ್ಟೋಗಿದೆ ಅಂದ್ರೆ ಅದು ಯಾವ ರಾ ಮೆಟೀರಿಯಲ್ ಯೂಸ್ ಮಾಡಿದ್ವಿ, ಯಾವ ಮಿಷಿನ್ ಇಂದ ಅದು ಪ್ಯಾಕ್ ಆಯ್ತು, ಯಾವತ್ತು ಪ್ರೊಡ್ಯೂಸ್ ಆಯ್ತು, ಏನು ಹಾಕಿದ್ವಿ ಅದಕ್ಕೆ, ಅದನ್ನೆಲ್ಲ ಚೆಕ್ ಮಾಡಲಿಕ್ಕೆ ಒಂದೇನು ವಿಧಾನ ಇದೆಯಲ್ಲ ಅದನ್ನ ಟ್ರೇಸಬಿಲಿಟಿ ಅಂತೀವಿ. ಅದಕ್ಕೆ ನಾವು QR ಕೋಡ್ ಕೊಡೋದು, ಬಾರ್ ಕೋಡ್ಸ್ ಕೊಡೋದು, ಇದರಿಂದ ಅದೆಲ್ಲ ಇಂಪ್ರೂವ್ ಆಗುತ್ತೆ. ಅದೇ ವ್ಯಾಪಾರಿಗಳ ವಿಷಯದಲ್ಲಿ ಬಂದಾಗ ಗುಣಮಟ್ಟ ನಿಯಂತ್ರಣ ವ್ಯವಸ್ಥೆನ ಮಾಡಬೇಕಾಗುತ್ತೆ. ಈ ಹೋಟೆಲ್ ಇರ್ಬೋದು ಅಥವಾ ಆಹಾರ ಕಂಪ್ನಿಗಳಿರ್ಬೋದು, ಅವರಲ್ಲಿ ಫುಡ್ ಕ್ವಾಲಿಟಿ ಟೆಸ್ಟಿಂಗ್ ಮತ್ತು ಕಂಟ್ರೋಲ್ ವ್ಯವಸ್ಥೆ ತುಂಬ ಚೆನ್ನಾಗಿರಬೇಕು. ಆಮೇಲೆ ಈಗ ಸಣ್ಣ ವ್ಯಾಪಾರಿಗಳಿರ್ತಾರಲ್ಲ, ಈಗ ನಮಗೆ ಹೋಟೆಲ್ ವ್ಯಾಪಾರಿಗಳಿರ್ಬೋದು ಅಥವಾ ಬೀದಿ ಬದಿಗಳಲ್ಲಿ ಆಹಾರವನ್ನು ತಯಾರಿಸುವ ವ್ಯಾಪಾರಿಗಳಿರ್ತಾರೆ, ಅವರಿಗೆಲ್ಲ ಆಗಾಗ್ಗೆ ಒಂದು ಸಣ್ಣ ವ್ಯಾಪಾರಿಗಳ ತರಬೇತಿಯನ್ನು ಕೊಡಬೇಕಾಗಿರ್ತದೆ. ಅವರಿಗೆ ಆಹಾರ ಸುರಕ್ಷತೆ ಅಂದ್ರೆ ಏನು, ಯಾವ್ಯಾವ ಮೆಥಡ್ಗಳು ಫಾಲೋ ಮಾಡಬೇಕು, ಇದನ್ನೆಲ್ಲ ಮಾಡೋದ್ರಿಂದ ಅವರು ಕೂಡ ಸ್ವಲ್ಪ ಎಚ್ಚೆತ್ತುಕೊಳ್ತಾರೆ. ಅದೇ ರೀತಿ ಗ್ರಾಹಕರಿಗೆ ಬಂದಾಗ ನಾವು ಸ್ವಲ್ಪ ವಿಶ್ವಾಸಾರ್ಹ ಅಂಗಡಿಗಳಿಂದ ಮಾತ್ರ ಖರೀದಿ ಮಾಡಬೇಕಾಗುತ್ತೆ. ಅದೇ ರೀತಿ ಲೇಬಲ್ ಮತ್ತು ಅವಧಿ ಪರಿಶೀಲನೆ ಮಾಡಬೇಕು ನಾವು ತಗೊಳ್ಳುವಾಗ, ಮತ್ತೆ ಮನೆಯಲ್ಲೇ ಸರಳ ಪರೀಕ್ಷೆಗಳನ್ನು ಮಾಡುವುದನ್ನು ನಾವು ಅರಿತುಕೊಳ್ಬೇಕು. ಇದರಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬಹುದು. ಹೀಗೆ ಈ ಆಹಾರ ಕಲಬೆರಕೆ ಅನ್ನುವಂಥದ್ದೇನಿದೆಯೋ ಅದನ್ನ ತಪ್ಪಿಸ್ಲಿಕ್ಕೆ ಸಾಕಷ್ಟು ಮಾರ್ಗಗಳು ಇದ್ದಾವೆ, ಅವುಗಳ ಮೂಲಕ ನಾವು ಅದನ್ನ ತಪ್ಪಿಸುವಂತಹ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ. ಈ ಆಹಾರ ಸುರಕ್ಷತೆ ಮತ್ತೆ ಕಲಬೆರಕೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಡಾಕ್ಟ್ರೆ? ನನ್ನ ಮೊಬೈಲ್ ಸಂಖ್ಯೆ 8310431155. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 8310

ಬೆಳ್ಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳಿಕ ಬೆಳ್ಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳಿಕ ಕೋಳಿ ಕೂಗಿ ತಕ್ಕಾನಂದನವನ್ನ ಕೋಳಿ ಕೂಗಿ ತಕ್ಕಾನಂದನವನ್ನ ಕೋಳಿ ಕೂಗಿ ತಕ್ಕಾನಂದನವನ್ನ ಕೋಳಿ ಕೂಗಿ ತಕ್ಕಾನಂದನವನ್ನ ಬೆಳ್ಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳಿಕ ಬೆಳ್ಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳಿಕ ಕೋಳಿ ಕೂಗಿ ತಕ್ಕಾನಂದನವನ್ನ ಕೋಳಿ ಕೂಗಿ ತಕ್ಕ ಕೋಳಿ ಕೂಗಿ ತಕ್ಕಾನಂದನವನ್ನ ಕೋಳಿ ಕೂಗಿ ತಕ್ಕಾನಂದನವನ್ನ ಬೆಳ್ಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳಿಕ ಬೆಳ್ಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳಿಕ ಕೋಳಿ ಕೂಗಿ ತಕ್ಕಾನಂದನವನ್ನ ಬೆಳ್ಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳಿಕ ಕೋಳಿ ಕೂಗಿ ತಕ್ಕಾನಂದನವನ್ನ ಕೋಳಿ ಕೂಗಿ ತಕ್ಕಾನಂದನವನ್ನ